ಈ ಕ್ಷೂಣಾಮಿ ಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಷ್ಠತಿ ಪೃಥಕ್ ಭೂತ ಚ ಸಾಮಿಷ್ಟಾ ತಥಾ ಭಾಗವತಿ ಕಥಾ. ಪುನಶ್ಚೈಕಮ ಉದಾಹರಣ ದೀಯತೆ. ಇಕ್ಷೂಣಾಂ ಮಧ್ಯಾಂತಂ ಶರ್ಕರ ವ್ಯಾಪ್ಯ ತಿಷ್ಠತಿ. ಶರ್ಕರ ಇಕ್ಷುಭ್ಯ ಏವ ಉದ್ಭುತ ಅಸ್ತಿ, ತಸ್ಮಾತ್ ಸಾ ಶರ್ಕರ ಇಕ್ಷುಷು ವ್ಯಾಪ್ತಾ ಏವ ತಿಷ್ಠತಿ. ಕಿಂತು ಶರ್ಕರಾಯಾಹ ರಸಃ ಇಕ್ಷುಷು ನ ದೃಶ್ಯತೆ. ಪೃಥಕ್ ಭೂತ ಚ ಸಾ ಮಿಷ್ಟಾ, ಮಿಷ್ಟಾ ನಾಮ ಸ್ವಾದ್ವಿ ಇತ್ಯರ್ಥಃ. ತಥಾ ಭಾಗವತಿ ಕಥಾ, ಭಾಗವತಸ್ಯ ಕಥಾ ಅಪಿ ಏವಮೇವ ಇತ್ಯರ್ಥಃ. ವೇದೋಪನಿಷತ್ಸು ವ್ಯಾಪ್ತಸ್ಯ ಸಾರಸ್ಯ ಪೃಥಕ್ ಭೂತತ್ವಾತ್ ತಸ್ಯ ಮುಖ್ಯತ್ವಮಿತ್ಯರ್ಥಃ.